ವಾರ್ತಾ ಪ್ರಸಾರ ರಾತ್ರಿ 7:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಕೇಳಿ ಹಲೋ ಕೃಷಿ ರಂಗ ನೇರ ಫೋನಿನ ಕಾರ್ಯಕ್ರಮ. ಎಲ್ಲರಿಗೂ ನಮಸ್ಕಾರ. ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಬನ್ನಿ ಕೇಳುವರೆ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ ಕುರಿತು ಆಗಿರುತ್ತದೆ. ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ರಾಜ್ಯ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಶೋಭಾ ಎಚ್ ಬಿ ಮೇಡಮ್ ಅವರು ಆಗಮಿಸಿದ್ದಾರೆ. ಮೇಡಮ್ ಶೋಭಾ ಅವರೇ, ನಮ್ಮ ಎಲ್ಲ ರೈತ ಬಂಧುವರ ಪರವಾಗಿ, ಕೇಳುಗರ ಪರವಾಗಿ ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ನಮಸ್ಕಾರ ಸರ್, ಹಾಗೂ ಎಲ್ಲ ರೈತ ಬಂಧುವರಿಗೆ ನಮಸ್ಕಾರ. ಹಾಗಿದ್ರೆ ಬನ್ನಿ, ತಾವು ಕೂಡ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ನಮ್ಮ ಫೋನ್ ಸಂಖ್ಯೆನ ದಯವಿಟ್ಟು ನೋಟ್ ಮಾಡಿಕೊಳ್ಳ್ರಿ. ಫೋನ್ ಸಂಖ್ಯೆಗಳು ಈ ರೀತಿವೆ: 2237-0477, ಇನ್ನೊಂದು ಫೋನ್ ಸಂಖ್ಯೆ 2237-0488, ಎಸ್ಟಿಡಿ ಕೋಡ್ ಸಂಖ್ಯೆ 080. ಪ್ರಶ್ನೆಗಳು ಸಂಕ್ಷಿಪ್ತವಾಗಿರಲಿ, ಹಾಗೆ ತಮ್ಮ ಕೆಲವೊಬ್ಬರ ಹೆಸರುಗಳು ಕೂಡ ಸಂಕ್ಷಿಪ್ತವಾಗಿ ಹೇಳಿ, ಯಾಕಂದ್ರೆ ಎಲ್ಲರೂ ಸಾಕಷ್ಟು ಜನ ಕರೆ ಮಾಡುವವರಿರ್ತಾರೆ, ಅವರಿಗೂ ಕೂಡ ಒಂದು ಅವಕಾಶ ಸಿಗಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಪ್ರಶ್ನೆಯನ್ನು ಕೇಳಿ. ಅದಕ್ಕಿಂತ ಪೂರ್ವದಲ್ಲಿ ಮೇಡಮ್ ಶೋಭಾ ಅವರೇ, ಈ ಬೆಳೆ ವಿಮೆ ಯೋಜನೆ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಸರ್, ಈ ಬೆಳೆ ವಿಮೆ ಯೋಜನೆ ಈಗ ಏನು ಕರ್ನಾಟಕ ರೈತರ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಏನ್ ಹೇಳ್ತೀವಿ, ಅದನ್ನ ರಾಜ್ಯದಲ್ಲಿ 2016-17 ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನ್ವಯ ಇಲ್ಲಿವರೆಗೂ ಅನುಷ್ಠಾನ ಮಾಡ್ಕೊಳ್ತಾ ಬರ್ತಿದೀವಿ. ಇದು ಕ್ಷೇತ್ರ ಆಧಾರಿತ ಮತ್ತು ಇಳುವರಿ ಆಧಾರಿತ ಯೋಜನೆ ಆಗಿರುತ್ತೆ. ಕ್ಷೇತ್ರ ಆಧಾರಿತ ಅಂದ್ರೆ ಒಂದು ಮುಖ್ಯ ಬೆಳೆಗಳನ್ನ, ತಾಲೂಕುವಾರು ಮುಖ್ಯ ಬೆಳೆಗಳನ್ನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹಾಗೂ ಇತರ ಬೆಳೆಗಳನ್ನ ಹೋಬಳಿ ಮಟ್ಟದಲ್ಲಿ ಅಧಿಸೂಚನೆ ಮಾಡ್ತೀವಿ. ಈ ಒಂದು ಕ್ಷೇತ್ರವನ್ನ, ಗ್ರಾಮ ಪಂಚಾಯತಿ ಹಾಗೂ ಹೋಬಳಿಯನ್ನ ಒಂದು ವಿಮಾ ಘಟಕ ಅಂತ ಪರಿಗಣಿಸಿ ಇದನ್ನ ಅಧಿಸೂಚನೆ ಮಾಡಿರ್ತೀವಿ. ಇದು ಮುಖ್ಯವಾಗಿ ಬೆಳೆ ವಿಮೆ ಅಡಿ ಇವು ಅಂಶಗಳು, ಮುಖ್ಯ ಅಂಶಗಳು. ಬೆಳೆ ವಿಮೆಯನ್ನ ಈಗ ಯಾವುದೇ ಉದ್ದೇಶ ಅಂತಂದ್ರೆ ಯಾವುದೇ ಒಂದು ಪ್ರಕೃತಿ ವಿಕೋಪ ಆಗಿರ್ಬೋದು, ಬರ ಆಗಿರ್ಬೋದು, ಅಥವಾ ಅತಿ ಹೆಚ್ಚು ಮಳೆ ಆಗಿರ್ಬೋದು, ಆಲಿಕಲ್ಲು, ಭೂಕುಸಿತ, ಬೆಳೆ ಮುಳುಗಡೆ, ಪ್ರವಾಹ ಆಗಿ ಬೆಳೆ ಮುಳುಗಡೆ ಆಗಿರ್ಬೋದು, ಈ ಒಂದು ಪ್ರಕೃತಿ ವಿಕೋಪಗಳಿಂದ ಬೆಳೆ ಏನು ನಷ್ಟ ಆಗುತ್ತೆ, ಆ ಒಂದು ನಷ್ಟಕ್ಕೆ ವಿಮಾ ಪರಿಹಾರ ಒದಗಿಸಲು ಈ ಒಂದು ಬೆಳೆ ವಿಮೆ ಅನುಷ್ಠಾನಗೊಳಿಸುತ್ತೆ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಬಂದಿದೆ. ಹಲೋ, ನಮಸ್ಕಾರ ಸರ್. ನಮಸ್ತೆ, ಹೆಸರು ಹೇಳಿ, ಎಲ್ಲಿಂದ? ಮೈಸೂರಿನಿಂದ, ಕಿನ್ನರಸಂದ್ರ ತಾಲೂಕು ಸೋಸ್ಟ್ರೆ ಗ್ರಾಮದಲ್ಲಿ. ಎಸ್ ಮಾದೇಶ್ ಮಾಡ, ನಮಸ್ಕಾರಗಳು, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನನ್ನ 2 ಪ್ರಶ್ನೆ ಇದೆ ಗುರುಗಳ. ಹೇಳಿ ಕೇಳಿ. ಹೇಳಿ ಸರ್. ಮೇಡಮ್, ನಾವು ಭತ್ತಕ್ಕೆ ಇನ್ಸೂರೆನ್ಸ್ ಮಾಡಿಸ್ಬೇಕಾದ್ರೆ ಬಿತ್ತನೆ ಮಾಡಿದಾಗಲೇ ಮಾಡಿಸಬೇಕು ಇಲ್ಲ ನಾಟಿ ಮಾಡಿದ್ಮೇಲೆ ಮಾಡಿಸಬೇಕು ಅಂತ ಒಂದ್ ಪ್ರಶ್ನೆ. ಎರಡನೇ ಪ್ರಶ್ನೆ ಮೇಡಮ್, ನಮ್ದು ಅವರೇದು 1 ಎಕರೆಗೆ 35-36 ಮೂಟೆ ಭತ್ತ ಬರ್ತದೆ. ಏನೋ ಕಾರಣಾಂತರ ರೋಗದಿಂದ 20 ಮೂಟಕ್ಕೆ ಬಂದ್ಬಿಡುತ್ತೆ. ಆಗ ನಾವು ಕಟ್ಟಿದ ಇನ್ಸೂರೆನ್ಸ್ಗೆ ನಮ್ಗೆ ಏನಾದ್ರೂ ಕ್ಲೈಮ್ ಮಾಡ್ತೀವಿ ಅಂತ ಎರಡನೇ ಪ್ರಶ್ನೆ ಮೇಡಮ್.